ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900 27 00 49. ಸುದ್ದಿ ಸಮಾಚಾರ ಓದಿನಳು ಉಜಟ್ಟಂಗಡ ರವಿ ಸುಬ್ಬಯ್ಯ. ಇಂದು ರಾಷ್ಟೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಮಾರಿಪತ್ತು ದೇಶದಡಿ ನಡೆತನಕ್ಕೆ ಕೊಡಗು ಜಿಲ್ಲೆಯಲ್ಲೂ ಪೆರ್ತು ಶಾಯೋಡೆ ಪೋಲಿಯೋ ತುಳಿಬೂಕು ಕಾರ್ಬಾರ ಅನ್ನೋ ವರದಿ ಬಂದಿತ್ತು. ಇಂದು ಪಲಕ ಜಿಲ್ಲಾ ಆಸ್ಪತ್ರೆಯ ಪೊಂಗಾಪಿಂಜ ಮಕ್ಕಳ ವಾರ್ಡಲು ಶಾಸಕ ಕೆಜಿ ಬೋಪಯ್ಯ ಅಂಜಿ ಬೈತುರಳ್ಳುಳ್ಳ ಮಕ್ಕಳು ಪಲ್ಸ್ ಪೋಲಿಯೋ ತುಳಿಬೂಕಿದ್ದು ಕಾರ್ಬಾರಕ್ಕೆ ಮೊಳಿಟ್ಟಿತು. ಈ ನೇರತ ತಕ್ಕಂದಾಗ ಪೋಲಿಯೋ ಕಾಯಿಲೆತನ ಇಲ್ಲತಾಕೋಕೆ 1991 ಪಲ್ಸ್ ಪೋಲಿಯೋ ಅಭಿಯಾನತನ ಶುರು ಮಾಡಿತು. ಹೀಗಿನ ಮಿಂಜ ಕಾಲಕ್ಕೆ ದಂಡು ಕುರಿ ಪಲ್ಸ್ ಪೋಲಿಯೋ ತುಳಿಬೂಕು ಅಭಿಯಾನ ಮಾಡಿ ನಿಂಜತ್ತು. COVID-19 ಬಂದ ಪಿಂಜ ಕಾಲಕ್ಕೆ ಒಮ್ಮ ತುಳಿಬೂಕುವ ಕಾರ್ಯಕ್ರಮ ಮಾಡಿರುಂಡು. ಈ ಅಭಿಯಾನ ಚಾಯೋಡೆ ನಡಪಗೆ ಎಲ್ಲರೂ ಕೈಕೊಟ್ಟು ಇಕ್ಕೀಕ ದೇಶದ ಪೋಲಿಯೋ ಕಾಯಿಲೆ ಉಳ್ಳ ಹಿಂಗಳ ಕಂಡಿಲ್ಲ ಆಚೆಗೂ ಪೋಲಿಯೋ ಬರತನಕ್ಕೆ ತಡಪದು ಪೆರತ ವಿಷಯ ಉಂಟು. ಆನುಂಡು ಸರ್ಕಾರ ಈ ಅಭಿಯಾನತನ ಮಾಡಿರುಂಡು ನಣಸಿ. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್, ಜಿಲ್ಲಾ RCHS ಅಧಿಕಾರಿ ಡಾಕ್ಟರ್ ಗೋಪಿನಾಥ್, ಜಿಲ್ಲಾಧಿಕಾರಿ ಬಿ ಸಿ ಸತೀಶ್, ಮಡಿಕೇರಿ ನಗರಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೂವಯ್ಯ ಕುಡದನಕ್ಕೆ ಮುಖ್ಯಪಟ್ಟು ತಕ್ಕ ಬರುತ್ತೆ. ರಾಜ್ಯ ಸರ್ಕಾರದ ಸಹಕಾರ ಮಂತ್ರಿ ST ಸೋಮಶೇಖರ್ ನಾಳೆ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸ ಕಾರ್ಯಕ್ರಮ ಬಿಚ್ಚಂಡಿತ್ತು. ಈಗ ನಾಳೆ ಪಲಕ 10:30 ಕೊಡ್ಲಿಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದರ ಶತಮಾನೋತ್ಸವ ಸಮಾರಂಭದ ಕೂಡಿ ಆಡೋ ಅಂದು ಅಂದು ವಿಶೇಷ ಕರ್ತವ್ಯಾಧಿಕಾರಿ ಸುಬ್ರಹ್ಮಣಿ ಅರಿಚಿಟ್ಟಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಸಮಾಜ ಕಲ್ಯಾಣ ಪಿಂಜ ಬಯಲುಳ್ಳ ಇಲಾಖೆಯ ಕೂಟಾದನೆಲ್ಲ ಗ್ರಾಮೀಣ ಪಿಂಜ ನಗರ ಸ್ಥಳೀಯ ಸಂಸ್ಥೆಯ ಚುನಾಯಿತ ಪ್ರತಿನಿಧಿಯಕ್ಕೆ ನಾಳೆ ಮಡಿಕೇರಿಯುಳ್ಳ ಗೌಡ ಸಮಾಜ ಸಭಾ ಬಾಡಲಿ ಅಂತ್ಯೋದಯಕ್ಕೆ ಸಂಬಂಧಪಟ್ಟ ಕಲ್ಯಾಣ ಇಲಾಖೆಯ ಬೇರೆ ಬೇರೆ ಯೋಜನೆಯ ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರ ನಡಪ. ಈ ಕಾರ್ಯಕ್ರಮಕ್ಕೆ ಪರಿಶಿಷ್ಟ ವರ್ಗ ಕಲ್ಯಾಣ ಮಂತ್ರಿ ಶ್ರೀರಾಮುಲು ಮುಳಿಯಿಡುವ. ಈ ಕಾರ್ಬಾರ್ಲು ಬೈಯಲುಳ್ಳ ವರ್ಗ ಕಲ್ಯಾಣ ಇಲಾಖೆ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ, ಶಿಕ್ಷಣ ಮಂತ್ರಿ ಪಿಂಜ ಕೊಡಗರ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕಗಳನ್ನು ಮಂಡೇಪಂಡ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ, ಪಶ್ಚಿಮಘಟ್ಟ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಶಾಂತೆಂಡ ರವಿ ಕುಶಾಲಪ್ಪ, ಮಂಡೇಪಂಡ ಸುಜಾ ಕುಶಾಲಪ್ಪ, ಶಾಂತೆಂಡ ವೀಣಾಚಯ್ಯ, ಸಂಸದ ಪ್ರತಾಪ್ ಸಿಂಹ ಕೂಡಿಯಾಡುವ. ಕೊಡಗು ಜಿಲ್ಲೆ ಕಾರ್ಯನಿರತ ಪತ್ರಕರ್ತಂಗಡ ಸಂಘತರ ಆಡಳಿತ ಮಂಡಳಿ ಚುನಾವಣೆ ಇಂದು ಪಲಾಕಿಂಜ ಮಧ್ಯಾಹ್ನ 3 ತನೇ ನಡೆದಿತ್ತು. ಓಟು ಕಣಕೊಡುವ ಕಾರ್ಬಾರ ಇಕ್ಕ ನಡೆದನುಂಡು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲೆ ಸಹಕಾರ ಯೂನಿಯನ್ ಪಿಂಜ ಸಹಕಾರ ಇಲಾಖೆಯ ಕೂಟಾದನೆಲ್ಲ ಕೊಡಗರ ಎಲ್ಲ ಸಹಕಾರ ಸಂಘತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಕ್ಕೆ ಸಹಕಾರ ಸಂಘತರ ಕಾಯ್ದೆ ತಿದ್ದುಪಡಿ, ಆದಾಯ ತೆರಿಗೆ ಪಿಂಜ, ಕೃಷಿ ಮೂಲಭೂತ ಸೌಕರ್ಯ ನಿಧಿ, ಹಣಕಾಸು ಸೌಲಭ್ಯ ವಿಷಯಕ್ಕೆ ಸಂಬಂಧಪಟ್ಟನಿಗೆ ಶಿಕ್ಷಣ ಕಾರ್ಯಕ್ರಮ ಕೊಡಗು ಜಿಲ್ಲೆ ಸಹಕಾರ ಯೂನಿಯನ್ ಸಭಾ ಬಾಡಿಲ್ ನಡೆದಿತ್ತು. ಕಾರ್ಯಕ್ರಮತನ ಉದ್ಘಾಟನೆ ಮಾಡಿದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ರ ಉಪಾಧ್ಯಕ್ಷ ಕಟ್ಟೋಳಿರ ಹರೀಶ್ ಪೋಯಂಗ, ಪೆರಿಯ ಹಿಂಗ ಬೌಸರ ನಲ್ಲಾಮೇಕ ಕಟ್ಟನ ಸಹಕಾರ ಸಂಘ ಇಂದು ಪೆರ್ತು ಬಲಂಗನೆ ಬಳದನುಂಡು. ಅದರಲ್ಲಿ ಸಿಬ್ಬಂದಿಯ ಸೇವೆ ಪರ್ತು ಬೆಲ್ಲದು. ಕಾನೂನು ಕಾಯ್ದೆ ಕೂಡದನಕ್ಕೆ ಸಂಘತರ ಪ್ರತಿದಿನತರ ವ್ಯವಹಾರಕ್ಕೆ ಸಂಬಂಧಪಟ್ಟ ಮಾಹಿತಿನ ಇಂಥ ತರಬೇತಿ ಕಾರ್ಯಕ್ರಮದ ಅರಂಜಂಡು ಆಡಳಿತ ಮಂಡಳಿ ಪಿಂಜ ಇಲಾಖೆಯ ನಡುವೆ ಚಂಗೋಲರ ಪೊಲೀಸ್ ಸಿಬ್ಬಂದಿಯ ಕಾರ್ಬಾರ್ ಮಾಡೋಣದು ಹಿಂಗ ಕೆಮಿತಕ್ಕೆ ಬರಂದತ್ತು. ಕೊಡಗಲು ಇಂದು 4 COVID-19 ಕಾಯಿಲೆ ಉಂಡು ಗುರುತಿಸಿಟ್ಟಿತ್ತು. ಇಂದತ ಪಾಸಿಟಿವಿಟಿ ರೇಟ್ 100.50 ಉಂಡು. ಕೈಂಜ 24 ಜಿಲ್ಲೆಯಲ್ಲಿ 1 ವ್ಯಕ್ತಿ ಕೊರೋನಾ ಉಂಡು ಮರಣಪಟ್ಟಿತ್ತು. ಈ ಕಾಕಣೆ ಜಿಲ್ಲೆಯಲ್ಲಿ 47,625 ಕೊರೋನಾ ಬಂದಿತ್ತು. ಇದತ್ತು 46,874 ವಾಸಿಯಾಯಿತು. 451 ಈ ಕಾಕಣೆ ಮರಣಪಟ್ಟಿತ್ತು. 300 ಚಿಕಿತ್ಸೆ ಪಡೆದನುಂಡು. 55 ಕಂಟೈನ್ಮೆಂಟ್ ವಲಯ ಉಂಡು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ಅರಿಸಿಟ್ಟಿತು. ಕರ್ನಾಟಕ ಸರ್ಕಾರದ ಆದೇಶ ಪೋಲೆ ಕೊಡಗು ಜಿಲ್ಲೆಯ ವಿರಾಜಪೇಟೆ CJPಯ JMFC ನ್ಯಾಯಾಲಯದ ಖಾಲಿಯುಳ್ಳ ಓರ್ವ ಸಹಾಯಕ ಸರ್ಕಾರಿ ಅಭಿಯೋಜಕ ಚಾಕರಿಗೆ ಗುತ್ತಿಗೆ ಆಧಾರದ ತತ್ಕಾಲಕ್ಕೆ ಕೆಲಸ ಮಾಡೋಕೆ ಇರಾದೆಯುಳ್ಳ ಎಂಡ ಅರ್ಜಿಗೆ ಹಾಕಿತ್ತು. ಅರ್ಜಿ ಒಪ್ಪಿಸೋಕೆ 7 ಆಖಿರಿ ನಾಳೆಂದು ಪ್ರಕಟಣೆಯಲ್ಲಿ ಅರಿಸಿಟ್ಟಿತು. ಮಡಿಕೇರಿಯುಳ್ಳ ECHS ಪಾಲಿಕ್ಲಿನಿಕ್ಲಿ 1 ಲ್ಯಾಬೊರೇಟರಿ ಸೌಲಭ್ಯ ಇಪ್ಪಲ್ಲ ಎಂದು ಪ್ರಕಟಣೆಯಲ್ಲಿ ಅರಿಸಿಟ್ಟಿತು. ಅಂದನೆ ಮಾಜಿ ಸೈನಿಕ ಪಿಂಜ ಅಂಗಡ ಅವಲಂಬಿತಗಳುಂಟು. 30 KB ಕಾರ್ಡ್ ಉಳ್ಳವು ಆಪಚಿಗೆ ಬೇರೆಯ 64 KB ಕಾರ್ಡ್ ಮಾಡಿಯೋಣ ಕಟ್ಟಂಡಿತು. ಇಲ್ಲಿ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಕೆಳಗರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನದ ಪ್ರಯುಕ್ತ ಮಡಿಕೇರಿ ಪಾಟಣ ಜಿಲ್ಲಾಸ್ಪತ್ರೆನ ಮಹಿಳಾ ಮತ್ತು ಮಕ್ಕಳ ವಾರ್ಡ್ಲಿ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು ಮತ್ತು ಶಾಸಕರಾದ ಕೆಜಿ ಬೊಪ್ಪಯ್ಯನವರು 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕೋದರೊಟ್ಟಿಗೆ ಇಂದು ಚಾಲನೆ ಕೊಟ್ಟು ಇವು ಮಾತಾಡಿ, ಪೋಲಿಯೋ ನಿರ್ಮೂಲನೆ ಮಾಡಿಕೆ 1995 ಪಲ್ಸ್ ಪೋಲಿಯೋ ಅಭಿಯಾನ ಹಮ್ಮಿಕೊಂಡಿದ್ದು, ಈ ನಿಟ್ಟಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕ್ಸೋಕ್ಕೂ ಈ ಹಿಂದೆ ವರ್ಷಕ್ಕೆ 2 ಸತಿ ಈ ಅಭಿಯಾನ ಇರ್ತಿತ್ತು. ಆದರೆ ಕೋವಿಡ್ ಬಂದ ಮೇಲೆ ವರ್ಷಕ್ಕೆ 1 ಸತಿ ಮಾತ್ರ ಈ ಕಾರ್ಯಕ್ರಮ ನಡೀತಿದ್ದು, ಈ ಅಭಿಯಾನಕ್ಕೆ ಎಲ್ಲರೂ ಕೈ ಜೋಡಿಸೋಕುತ್ತ ಅವು ಮನವಿ ಮಾಡಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ಮಾತಾಡಿ, 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕ್ಸೋಕ್ಕೂ, ಹಾಕ್ಸಿಕೊಳ್ಳದಿರುವ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ನಾಳೆ ಮತ್ತು ಮಾರ್ಚ್ 1 ಮಂಗಳವಾರ, ಹಾಗೆ ನಗರ ಪಟ್ಟಣ ಪ್ರದೇಶಗಳಲ್ಲಿ ನಾಳೆಯಿಂದ ಮಾರ್ಚ್ 2 ಮುಟ್ಟ ಮನೆ ಮನೆಗೆ ಬಂದು ಲಸಿಕೆ ಹಾಕಿಸುವೆ ಅಂತ ತಿಳಿಸಿದರು. ಚುನಾವಣಾ ಆಯೋಗ ಬರುವ ಮಾರ್ಚ್ 15 ಮುಟ್ಟ ರಾಷ್ಟ್ರೀಯ ಮತದಾರರ ಜಾಗೃತಿ ಪೈಪೋಟಿ ಏರ್ಪಾಟು ಮಾಡಿದ್ದು, ಈ ಪೈಪೋಟಿಲಿ ಎಲ್ಲ ವಯಸ್ಸಿನವು ಭಾಗವಹಿಸಕ್ಕಂತ ಜಿಲ್ಲಾ ಪಂಚಾಯತಿ ಸಿಇಒ ಹಂಗೆ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಬನ್ವರ್ ಸಿಂಗ್ ಮೀನಾವು ತಿಳಿಸಿದಳು. ನನ್ನ ಮತ ನನ್ನ ಭವಿಷ್ಯ, ಒಂದು ಮತ ಶಕ್ತಿ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ ಮತದಾರರಿಗೆ ಅರಿವು ಮೂಡಿಸಿಕೆ ಚುನಾವಣಾ ಆಯೋಗ ಹಾಡು ರಸಪ್ರಶ್ನೆ ಭಿತ್ತಿಪತ್ರ ವಿನ್ಯಾಸ ವಿಡಿಯೋ ಮಾಡಿದ್ದು, ಘೋಷವಾಕ್ಯ ಬರ ತೇಳುವ 5 ಪೈಪೋಟಿಗನ ಆನ್ಲೈನ್ಲಿ ಏರ್ಪಾಟು ಮಾಡಿದ್ದು, ಇಲ್ಲಿ ಸಾಂಸ್ಥಿಕ ವೃತ್ತಿಪರ ಹವ್ಯಾಸಿ ತೇಳುವ 3 ವರ್ಗಗಳಿದ್ದದೆ. ಶನಿವಾರ ಸಂತೆ ಟಾಣಸರ ದಿನ ಕೊಡ್ಲಿಪೇಟೆ ಸುತ್ತಮುತ್ತ ನಗರ ಗ್ರಾಮಗಳಲ್ಲಿ ಇತ್ತೀಚೆಗೆ ಅಂತಾರಾಜ್ಯ ಕಾರ್ಮಿಕರು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಿದ್ದು, ಕಾರ್ಮಿಕರ ಹೆಚ್ಚು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದು, ಸುತ್ತಮುತ್ತ ತೋಟ, ಹೋಟೆಲ್, ಕಾರ್ಖಾನೆಗ, ಕಾಫಿ ಗೋದಾಮ್, ಅಂಗಡಿಗಳಲ್ಲಿ ಗಾರೆ ಕೆಲಸ ಮಾಡ್ತಿರುವ ಹೊರ ರಾಜ್ಯದ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸಿಕಾಕನ, ತಪ್ಪದೇ ಸಂಬಂಧಪಟ್ಟ ಗುರುತಿನ ಚೀಟಿ, ಫೋಟೋ, ಮೊಬೈಲ್ ನಂಬರ್ಗಳನ್ನ ತಗೊಂಡು ಶನಿವಾರ ಸಂತೆ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಕು, ತಪ್ಪಿರೆ ಸಮಸ್ಯೆ ಆಗಕ್ಕನ ಮಾಲೀಕರೇ ಕಾರಣ ಆದವೇತ. ಶನಿವಾರ ಸಂತೆ ಪೊಲೀಸ್ ಠಾಣೆನ ಇನ್ಸ್ಪೆಕ್ಟರ್ ಸೇರಿದಂಗೆ ಠಾಣೆನ ಎಲ್ಲ ಸಿಬ್ಬಂದಿಗ ಸಾರ್ವಜನಿಕರಿಗೆ ಮನೆಗೆ ಭೇಟಿ ಕೊಟ್ಟು ಸೂಚನೆ ಕೊಟ್ಟಳು. ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ವಿದ್ಯಾಲಯ ಸುಬ್ರಹ್ಮಣ್ಯ ಇದರ ಉದ್ಘಾಟನಾ ಜಂಬರ ಬರುವ ತಿಂಗಳ ಮಾರ್ಚ್ 2 ಬುಧವಾರ ಹೊತ್ತಾರೆ 10:30 ಗಂಟೆಗೆ ಕಾಲೇಜು ಬೆಳ್ಳಿ ಹಬ್ಬ ಸಭಾಬಾಡಿಯಲ್ಲಿ ನಡೆದಿದೆ. ಈ ಜಂಬರದ ಉದ್ಘಾಟನೆಯನ್ನ ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಅಧ್ಯಕ್ಷರು ಮಾಡುವೆ. ಈ ಹೊತ್ತಲ್ಲಿ ಅಕಾಡೆಮಿನ ಅಧ್ಯಕ್ಷರು ಶ್ರೀ ಲಕ್ಷ್ಮೀನಾರಾಯಣ ಕಜಗದ್ದೆ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. ಇತ್ತೀಚೆಗೆ ಬ್ರೈನೋ ಬ್ರೈನ್ ಅಂತಾರಾಷ್ಟ್ರೀಯ ಅಬಾಕಸ್ ಆನ್ಲೈನ್ ಪೈಪೋಟಿಲಿ ಸುಮಾರು 24,000 ವಿದ್ಯಾರ್ಥಿಗ 72 ರಾಷ್ಟ್ರಗಳಿಂದ ಭಾಗವಹಿಸಿ, ಮಡಿಕೇರಿ ಕೇಂದ್ರದ ವಿದ್ಯಾರ್ಥಿಗಳಲ್ಲಿ 37 ವಿದ್ಯಾರ್ಥಿಗ ಭಾಗವಹಿಸಿ 9 ಚಾಂಪಿಯನ್ ಪ್ರಶಸ್ತಿ, ಚಿನ್ನ ಹಂಗೆ 19 ಬೆಳ್ಳಿ ಪದಕನ ಪಡ್ಕೊಂಡಳೋತ ಸಂಸ್ಥೆನ ಮುಖ್ಯಸ್ಥೆ ಮಾಪಂಗಡ ಕವಿತಾ ಕರುಂಬಯೋ ಅವು ತಿಳಿಸಿದಳು. ನೆಹರು ಯುವ ಕೇಂದ್ರ, ಯುವಜನ ವ್ಯವಹಾರ, ಕ್ರೀಡಾ ಸಚಿವಾಲಯ ಕೊಡಗು, ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿಯವರ ವತಿಯಿಂದ ನಡೆದ ರಾಷ್ಟ್ರೀಯ ಯುವಜನ ಸಂಸತ್ತು ಜಿಲ್ಲಾ ಮಟ್ಟದ ಭಾಷಣ ಪೈಪೋಟಿಲಿ ಕೊಡಗು ಜಿಲ್ಲೆಯಿಂದ ಅಬ್ದುಲ್ ರಜಾಕ್ ಹಂಗೆ ಅಮೃತ್ ಗಿರೀಶ್ ಅವು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಳು. ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಅವು ನಾಳೆ ಕೊಡಗುಗೆ ಬಂದವೆ. ಅವು ನಾಳೆ ಹೊತ್ತಾರೆ 10:30 ಗಂಟೆಗೆ ಕೊಡ್ಲಿಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಜಂಬರಲ್ಲಿ ಭಾಗವಹಿಸುವೆತ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯವು ತಿಳಿಸಿದಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಕುಡುಕುಟಲಿ ಗ್ರಾಮೀಣ ಮತ್ತು ಹತ್ತಿರದ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ನಾಳೆ ಮಡಿಕೇರಿ ಪೇಟೆನ ಗೌಡ ಸಮಾಜದ ಸಭಾಬಾಡಲಿ ಅಂತ್ಯೋದಯ ಕುರಿತು ರಾಜ್ಯ ಮಟ್ಟದ ಮಾಹಿತಿ ಕಾರ್ಯಾಗಾರ ನಡೆದಿದೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. ಕೇಳಿದರೆ ಸಮಯ ಈಗ 7 ಆಗಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಸಂದರ್ಭದಲ್ಲಿ ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ವಿವಿಎನ್ ಕಾಲೇಜಿನ ವಿದ್ಯಾರ್ಥಿನಿಯರು. ಕೇಳಿ ಏರ್ ನೆಕ್ಸ್ಟ್. ಕೇಳಿಗರಿಗೆ ನಮಸ್ಕಾರ, ನನ್ನ ಹೆಸರು ಭವಾನಿ. ನಾವು ಇಂದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಇದ್ದೇವೆ. ಅಜ್ಞಾತವಾದದನ್ನ ಭಾವವನೇ ನಾಸ್ತಿಕನು, ಅಜ್ಞೇಯ ಎಂದದಕ್ಕೆ ಕೈಮುಗಿಯ ಭಕ್ತ, ಜಿಜ್ಞಾಸಿ ಏನೆಂದು ಪರಕಿಸತೊಡೆ ವಿಜ್ಞಾನಿ, ಸಂಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಖ್ಯಾತ ಕನ್ನಡ ಕವಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗಾದ ಕೃತಿಯಿಂದ ಆಯ್ದ ಒಂದು ಪದ್ಯ ಇದು. ಈ ಪದ್ಯದ ಸಾರಾಂಶ ನೋಡೋದಾದ್ರೆ, ಪರ ವಿರೋಧಗಳ ಜಂಜಾಟದ ನಡುವೆ ಇರುವ ನನ್ನನ್ನು ದೇವ ನೀನೇ ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಾತು ಯಾಕೆ ಹೇಳಿದೆ ಅಂತ ಯೋಚಿಸ್ತಿದ್ದೀರಾ? ನಾವು ಇವತ್ತು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿದ್ದೇವೆ. ಬೆಂಗಳೂರಿನ ವಿವಿಎನ್ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಸೇರಿದ್ದೀವಿ. ಆತ್ಮನಿರ್ಭರ ಭಾರತದ ವಿಷಯದ ವಿವಿಧ ಆಯಾಮಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನನ್ನ ಸ್ನೇಹಿತೆಯರು ವಿಷಯಗಳ ಪರ ವಿರೋಧ ಮಾತನಾಡುವಾಗ ನನಗೆ ಯಾವುದೇ ರೀತಿಯ ತುಮುಲು ಉಂಟಾಗದೇ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ದು. ಇವರ ಮಾತುಗಳನ್ನ ಕೇಳ್ತಾ ಕೇಳುಗರೆ ನೀವು ಅಷ್ಟೇ, ಯಾವುದೇ ನಿರ್ಣಯಕ್ಕೆ ತಕ್ಷಣ ಬರಬೇಡಿ. ಸಮಾಧಾನವಾಗಿ ಲಾಜಿಕಲ್ ಆಗಿ ಯೋಚನೆ ಮಾಡಿ ನಮ್ಮ ಮಾತುಗಳ ಬಗ್ಗೆ ವಿಶ್ಲೇಷಣೆ ಮಾಡಿ. ಆತ್ಮನಿರ್ಭರ ಭಾರತ ಅಥವಾ ಸೆಲ್ಫ್ ರಿಲಿಯಂಟ್, ಇದು ಭಾರತಕ್ಕೆ ಪ್ರಸ್ತುತ ದಿನದಲ್ಲಿ ಅತಿ ಅಗತ್ಯವಾದದ್ದು. ನಾವು ಇವತ್ತು ಆ ಸೆಲ್ಫ್ ರಿಲಯನ್ಸ್ ಅನ್ನೋದನ್ನ ಮೂರು ಭಾಗವಾಗಿ ಮಾಡ್ಕೊಂಡಿದ್ದೀವಿ: ಕೃಷಿ, ಆರೋಗ್ಯ, ಐಟಿ ಅಥವಾ ಮಾಹಿತಿ ತಂತ್ರಜ್ಞಾನ. ನಾನು ಮತ್ತು ನನ್ನ ಸ್ನೇಹಿತೆಯರ ಮಾತು ಶುರು ಆಗೋದಕ್ಕೂ ಮುಂಚೆ ಒಂದ್ ಹಾಡ್ ಕೇಳೋಣ್ವಾ? ಯಾವ್ದು ಗೊತ್ತಾ, ಆಗದು ಎಂದು ಕೈಕಟ್ಟಿ ಕುಳಿತಾರೆ. ಯಾಕೆ ಈ ಹಾಡು ಅಂದ್ರೆ, ನಾವು ಯುವಜನರು ನಮ್ಮ ಕೈಯಲ್ಲಿ ನಮ್ಮ ದೇಶವನ್ನು ಸ್ವಾಭಿಮಾನಿ ಸದೃಢ ಭಾರತ ಮಾಡಲಿಕ್ಕೆ ಸಾಧ್ಯನಾ ಅಂತ ಸಂಶಯ ಬೇಡ. ಅದಕ್ಕಾಗಿ ಈ ಹಾಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಬೊಮ್ಮಟೇಶನ ನಿಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಗೊಮ್ಮಟೇಶನ ನಿಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಟ್ಟದಿದ್ದರೆ ಕತ್ತದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಕೈಕಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ಕೈಕಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ. ಈ ಹಾಡು ಕೇಳಿದ್ರಿ ಅಲ್ವಾ? ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನನ್ನ ಸ್ನೇಹಿತರ ಪರಿಚಯ ಮಾಡಿಕೊಳ್ಳೋಣ. ನನ್ನ ಹೆಸರು ಶ್ರೀವಿದ್ಯಾ ಎಸ್. ನಾನು ಪ್ರಥಮ ವರ್ಷ ಬಿಕಾಂ ವಿದ್ಯಾರ್ಥಿನಿ. ಹಾಡು ಹೇಳುವುದು ಹಾಗೂ ಪುಸ್ತಕ ಓದುವುದು ನನ್ನ ಅಭ್ಯಾಸ. ಕಂಪನಿ ಸೆಕ್ರೆಟರಿ ಆಗಬೇಕೆಂಬುದೇ ನನ್ನ ಗುರಿ. ನಮಸ್ತೆ, ನನ್ನ ಹೆಸರು ದೀಪಿಕಾ ಎಸ್. ವಿವಿಎನ್ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ಕನಸು, ನನ್ನ ಗುರಿ ಐಎಎಸ್ ಅಧಿಕಾರಿಯಾಗುವುದು. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು, ಕವಿತೆ ಬರೆಯುವುದು, ನನ್ನ ನೆಚ್ಚಿನ ಚಲನಚಿತ್ರ ಗೀತೆಗಳನ್ನು ಹಾಡುವುದು, ಪ್ರೈಸ್ ಬರುತ್ತೋ ಬರಲ್ವೋ ಆದರೆ ಡಿಬೇಟ್ ಮತ್ತು ಆಶುಭಾಷಣದಂತಹ ಸ್ಪರ್ಧೆಗಳಲ್ಲಂತೂ ಭಾಗವಹಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ವಿ. ನನಗೆ ಹಾಡು ಹೇಳುವುದು ಮತ್ತು ಚಿತ್ರ ಬಿಡಿಸುವುದು ನನ್ನ ಅಭ್ಯಾಸ. ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕೆಂದು ನನ್ನ ಗುರಿ. ಕೇಳುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪೂರ್ವಿತಾ. ನಾನು ವಿವಿಎನ್ ಪದವಿ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ಚಿತ್ರ ಬಿಡಿಸುವುದು, ಕ್ರೀಡೆ ಆಡುವುದು, ರಂಗೋಲಿ ಬಿಡಿಸುವುದು ನನ್ನ ಹವ್ಯಾಸ. ಕೆಎಎಸ್ ಅಧಿಕಾರಿಯಾಗುವುದು ನನ್ನ ಕನಸು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣಾ ಎನ್ ಕೌಂಡಿನ್ಯ. ನಾನು ವಿವಿಎನ್ ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿನಿ. ನನ್ನ ಹವ್ಯಾಸ ಬಿಡುವಿನ ಸಮಯದಲ್ಲಿ ವಾಲಂಟಿಯರಿಂಗ್ ಮಾಡುವುದು. ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಮಮತಾ ಎಸ್. ನಾನು ವಿವಿಎನ್ ಪದವಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಗುರಿ ಸಿನಿಮಾ ನಟಿಯಾಗುವುದು. ನಾನು ನಟನೆಯ ಸಂಸ್ಥೆಯಲ್ಲಿ ನಟನೆ ತರಬೇತಿ ಪಡೆದಿದ್ದೇನೆ. ಹಲವು ಟಿವಿ ಚಾನೆಲ್ಗೆ ಆಡಿಷನ್ ಕೊಟ್ಟಿದ್ದೇನೆ. ನನ್ನ ಹವ್ಯಾಸ ಗಿಟಾರ್ ನುಡಿಸೋದು, ಡಾನ್ಸ್ ಮಾಡೋದು, ಹಾಡಾಡೋದು ಇತ್ಯಾದಿ. ನನ್ನ ವಿದ್ಯಾಭ್ಯಾಸದ ಅಂದರೆ ಬಿಕಾಂ ನಂತರ ನಟನೆಯನ್ನೇ ನನ್ನ ವೃತ್ತಿಯಾಗಿಸಬೇಕು ಎಂದು ನಿರ್ಧರಿಸಿದ್ದೇನೆ. ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ, ಮಾನಸಿಕ, ಸಾಮಾಜಿಕ ಸುಸ್ಥಿತಿ. ಕೇವಲ ರೋಗ ಬಾಧೆಗಳ ಗೈರು ಹಾಜರಿಯಷ್ಟೇ ಅಲ್ಲ, ಆರೋಗ್ಯವೇ ಭಾಗ್ಯ. ದೇಶದ ಆರೋಗ್ಯ ಸೌಲಭ್ಯಗಳನ್ನು ಬಲಪಡಿಸುವ ಹೊಸ ಅಂತ ಆತ್ಮನಿರ್ಭರ ಭಾರತ. ಈ ವಿಷಯದ ಬಗ್ಗೆ ಮಾತನಾಡಲು ನನ್ನ ಸ್ನೇಹಿತೆ ಭೂಮಿಕಾ ಬರುತ್ತಿದ್ದಾಳೆ. ಆರೋಗ್ಯ ಮನುಷ್ಯನಿಗೆ ಆರೋಗ್ಯವೇ ಶ್ರೇಷ್ಠ ಉಡುಗೊರೆ. ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು, ವಿಶ್ವಸಹರ್ತೆಯೇ ಶ್ರೇಷ್ಠ ಸಂಬಂಧ ಎಂಬ ನುಡಿಗಳನ್ನು ಗೌತಮ ಬುದ್ಧರು ಹೇಳಿದ್ದಾರೆ. ಆತ್ಮನಿರ್ಭರ್ ಭಾರತ. ಹೌದು, ಸ್ವಾವಲಂಬನೆ ಎಂದರೆ ಜೀವನದಲ್ಲಿ ಯಾರು ಇತರರನ್ನು ಅವಲಂಬಿಸಬಾರದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಮ್ಮ ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ದೃಢಕಾರಿಯಾಗಿದ್ರು, ಆರೋಗ್ಯದಿಂದಿದ್ರು. ಆದರೆ ಅವರ ಜೀವನ ಶೈಲಿಯು ಕೂಡ ಹೀಗೆ ಇತ್ತು. ಒಳ್ಳೆಯ ಆಹಾರ, ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುತ್ತಿದ್ದರು. ಇದಲ್ಲದೆ ವ್ಯಾಯಾಮ, ಕಸರತ್ತು, ಓಡುವುದು, ಆಡುವುದು ಇಂತಹ ದಿನನಿತ್ಯ ಕಾರ್ಯಕ್ರಮದಲ್ಲೂ ಕೂಡ ಕೈಗೊಂಡಿದ್ದರು. ಆದರೆ ಕಾಲ ಸಾಗುತ್ತಿದ್ದಂತೆ ಮನುಷ್ಯನ ಜೀವನ ಶೈಲಿಯು ಕೂಡ ಬದಲಾಯಿತು. ಜಾಗತೀಕರಣದಿಂದ ನಮ್ಮ ಸಂಸ್ಕೃತಿ, ನುಡಿ, ನಡತೆ, ಪದ್ಧತಿಗಳು ಕೂಡ ಕಣ್ಮರೆಯಾಗುತ್ತಿದೆ. ಹಿಂದೆ ಅಂಗೈಲೆ ಆರೋಗ್ಯವಿತ್ತು. ಹೇಗಂದರೆ ಕಫ ಬರುವುದೇ ಶುಂಠಿ ಕಷಾಯ ಸೇವಿಸಿರಿ. ಕಾಮಾಲೆ ರೋಗವೇ ನಿತ್ಯ ಮೊಸರು ಸೇವಿಸಿ. ಉಗುರು ಸುತ್ತು ಇದೆಯೇ, ನಿಂಬೆ ಹಣ್ಣಿನ ಒಳಗೆ ಬೆರಳು ಹಿಡಿ. ಇಂತಹ ಹಲವಾರು ಔಷಧಿಗಳನ್ನು ನಮ್ಮ ಪೂರ್ವಜರು ರೂಢಿಸಿದ್ದರು. ಆದ್ರೆ ನಮ್ಗೆ ದಿನ ಕಳೆದಂತೆ ಹಿತ್ತಲ್ ಗಿಡ ಮದ್ದಲ್ಲ. ಹೌದು, ನಮ್ ಪೂರ್ವಜರು ಈ ಗಾದೆಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಗೆ ಹಿತ್ತಲಲ್ಲಿ ಬೆಳೆಯುವಂತ ಯಾವ್ದೇ ಗಿಡ ಮೂಲಿಕೆ ಆಗಿರಬಹುದು, ಬಳ್ಳಿ ಆಗಿರಬಹುದು, ಅದು ನಮ್ಗೆ ಮದ್ದಲ್ಲ. ಅದೇ ಆ ವಿದೇಶದವರು ತಯಾರಿಸಿದ ಮದ್ದೇ ಅಥವಾ ಔಷಧಿಯೇ ನಮ್ಗೆ ಮದ್ದು. ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಡಬಲ್ಲೆ. ನಾಟಿ ವೈದ್ಯರಿಗೆ ನಸ್ಗುನ್ನಿಕಾಯಿ ತುಂಬಾ ಮಹತ್ವದಾಗಿತ್ತು. ಅದು ಪಾರ್ಕಿನ್ಸನ್ ಕಾಯಿಲೆಗೆ ಉತ್ತಮ ಔಷಧವೆಂದು ವಿದೇಶದವರು ಪ್ರತೀತಿ ಪಡೆದ ನಂತರ ಆ ಔಷಧಿಯ ರೂಪದಲ್ಲಿ ಅವರು ತಯಾರಿಸಿ ನಾವೇ ಇದನ್ನು ಕಂಡು ಹಿಡಿದಿದ್ದು ಎಂದು ತಮ್ಮ ಸಂಪತ್ತನ್ನು ಹೆಚ್ಚಿಸಿದ್ದಾರೆ. ನಮ್ಮಲ್ಲಿ ಎಷ್ಟು ಜನಕ್ಕೆ ಸರ್ಪಗಂಧಿ ಗಿಡದ ಮಹತ್ವ ಗೊತ್ತು? ಎಷ್ಟು ಜನಕ್ಕೆ ಅದು ಗಿಡನೋ ಬಳ್ಳಿನೋ ಅಂದು ಗೊತ್ತಿಲ್ಲ. ಹಾವಿನಂತೆ ಇರುವುದು ಎಂಬ ಭಾವನೆ ಕೂಡ ಇರಬಹುದು. ಆದರೆ ಈ ಬಳ್ಳಿ ಎಷ್ಟು ಮಹತ್ವದಾಗಿದೆ ಅಂದರೆ, ಈ ಮಹತ್ವವನ್ನು ತಿಳಿದ ವಿದೇಶದೇವರು ಬಳ್ಳಿಯನ್ನು ಉಪಯೋಗಿಸಿ ಔಷಧಿ ಅಥವಾ ಮಾತ್ರೆ ರೂಪದಲ್ಲಿ ತಂದು ಇಟ್ಬಿಟ್ರು. ಇದರಲ್ಲಿ ನಮ್ಮಲ್ಲಿ ಹಲವಾರಲ್ಲಿ ಓ ವಿದೇಶಿಯ ಮಾತ್ರೆ ಅತ್ಯಂತ ಶಕ್ತಿಯುತ ವೇಗವಾಗಿ ಕೆಲಸ ಮಾಡುತ್ತೆ ಎಂಬ ತಪ್ಪು ಕಲ್ಪನೆ ಕೂಡ ಮೂಡಿಬಂದಿದೆ. ಹೇಳುತ್ತಾ ಹೋದ್ರೆ ಅಂತ್ಯನೇ ಇಲ್ಲ. ನಮ್ಮ ದೇಶದಲ್ಲಿ ಈ ಜಾಗೃತೀಕರಣದ ಜೊತೆಗೆ ಮತ್ತು ನಮ್ಮ ಸಂಸ್ಕೃತಿ ನಮ್ಮ ಪಾರಂಪರ್ಯ ಮತ್ತೆ ಮರುಕಳಿಸಲು ಆತ್ಮ ನಿರ್ಭರ್ ಭಾರತ್ ಯೋಜನೆ ಪ್ರಾರಂಭಿಸಲಾಗಿತ್ತು. ಭಾರತದಲ್ಲಿ ಸಂಪನ್ಮೂಲಗಳನ್ನು ನೋಡುತ್ತಾ ಹೋದರೆ ನಮ್ಮ ಭಾರತವು ಸಮೃದ್ಧಿ ದೇಶವಾಗಿದೆ. ಇಂದಿನ ಪರಿಸ್ಥಿತಿ ಕೊರೋನಾ ವೈರಸ್ ನಂತಹ ತೀವ್ರವಾದ ಸಾಂಕ್ರಾಮಿಕ ರೋಗದಲ್ಲಿಯೂ ಸಹ ಲಾಕ್ಡೌನ್ ಸಮಯದಲ್ಲಿ ನಮ್ಮ ದೇಶವು ಎಷ್ಟು ಸಾಮರ್ಥ್ಯವಾಗಿದೆ ಎಂದರೆ, ತುರ್ತು ಪರಿಸ್ಥಿತಿಯಲ್ಲೂ ಸಹ ಭಾರತ ಸರ್ಕಾರವು ಲಕ್ಷಾಂತರ ಜನರಿಗೆ ಜೀವ ನೀಡಿದೆ. ದೇಶದಲ್ಲಿ ಹಸಿವಿನಿಂದ ಯಾರೂ ಸಾಯದಂತೆ ಶತಕೋಟಿ ರೂಪಾಯಿ ಮೌಲ್ಯದ ಆರ್ಥಿಕ ಪರಿಹಾರ ಪ್ಯಾಕೇಜ್ಗಳನ್ನು ಕೂಡ ಘೋಷಿಸಿದ್ದರು. ಇದಲ್ಲದೆ ನಮಗೆ ಹೆಮ್ಮೆಯ ವಿಷಯ, ನಮ್ಮ ಭಾರತದಲ್ಲಿ ತಯಾರಿಸಿದ ಪ್ರಮುಖ ಎರಡು ಚುಚ್ಚುಮದ್ದುಗಳು ಕೋವ್ಯಾಕ್ಸಿನ್ ಮತ್ತು ಕೋವಿಡ್ ಶೀಲ್ಡ್ ಅನ್ನು ತಯಾರಿಸಿದರು. ಕೊರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಿಸಲು ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಎರಡು ಚುಚ್ಚುಮದ್ದು ಪ್ರಮುಖ ಕಾರಣವಾಗಿದೆ. ಆಯುಷ್ಮಾನ್ ಭಾರತ್ ಯೋಜನಾ, ನ್ಯಾಷನಲ್ ಹೆಲ್ತ್ ಮಿಷನ್, ಜನ ಔಷಧಿ ಯೋಜನಾ, ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾಗಳಿಗೆ ಕೂಡ ಚಾಲನೆ ನೀಡಲಾಗಿದೆ. ದೇಶದ ಆರೋಗ್ಯ ಕ್ಷೇತ್ರದ ಸುಧಾರಣೆಗಾಗಿ ಬಜೆಟ್ನಲ್ಲಿ ಬೃಹತ್ ಯೋಜನೆ ಘೋಷಿಸಿದ್ದಾರೆ. ದೇಶಾದ್ಯಂತ 17,000 ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ಕೊನೆಯದಾಗಿ 130 ಕೋಟಿಯ ಭಾರತೀಯ ಆತ್ಮ ನಿರ್ಭರ್ ಭಾರತ್ ಇದು. ಧನ್ಯವಾದಗಳು. ಅಬ್ಬಾ, ಎಷ್ಟು ಶ್ರೀಮಂತ ದೇಶ ನನ್ನದು. ಇಂದಿನಿಂದ ಅಲ್ಲ, ಜನರು ಗುಹೆಯಲ್ಲಿ ವಾಸಿಸುತ್ತಿದ್ದ ಸಮಯದಲ್ಲೇ ಸುಸಜ್ಜಿತವಾದ ನಾಗರಿಕತೆ ಹೊಂದಿದ ದೇಶ ನನ್ನದು. ಹಿಂದಿನ ಕಾಲದಲ್ಲಿ ಚರಕಾಶ್ರಿತ ಖ್ಯಾತ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸ್ತಿದ್ರು. ಇವತ್ತಿನ ನಮ್ಮ ಅಭಿಪ್ರಾಯದಲ್ಲಿ ಏನಾದರೂ ಲೋಪದೋಷ ಇದೆಯಾ ಅಂತ ಆರೋಗ್ಯ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಕಷ್ಟನಾ ಅಂತ ಚರ್ಚೆ ನಡೆಸಲಿಕ್ಕೆ ಬರ್ತಿದ್ದಾರೆ ಪೂರ್ವಿತಾ. ಭಾರತದ ಆರೋಗ್ಯ ಕ್ಷೇತ್ರ ಇಷ್ಟೊಂದು ಮುಂದುವರೆದಿದ್ರೆ ವೈಫಲ್ಯಗಳು ಕಂಡು ಬರ್ತಿತ್ತಾ? ಹೋದ ವರ್ಷ ಬೇಸಿಗೆಯಲ್ಲಿ 60 ಕ್ಕೂ ಹೆಚ್ಚು ಮಕ್ಕಳು ಆಮ್ಲಜನಕ ಕೊರತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಭಾರತದ ಆರೋಗ್ಯ ವ್ಯವಸ್ಥೆಯಲ್ಲಿರೋ ವೈಫಲ್ಯ. ಭಾರತದಲ್ಲಿ ಆರೋಗ್ಯ ವ್ಯವಸ್ಥೆಗಾಗಿ 80% ಹಣ ಪ್ರೈವೇಟ್ ಸೋರ್ಸ್ ಇಂದ ಬರುತ್ತೆ. ಆದ್ರೆ ಕೆನಡಾದಲ್ಲಿ ಎಲ್ಲಾ ರೀತಿ ಚಿಕಿತ್ಸೆಗೂ ಸರ್ಕಾರನೇ ಹಣ ನಿಯೋಜಿಸುತ್ತೆ. ಅದೇ ತರ ಭಾರತದಲ್ಲಿ ಸರ್ಕಾರನೇ ಹಣ ನಿಯೋಜನೆ ಮಾಡಿದ್ರೆ ಎಲ್ಲಾ ರೀತಿ ಜನರಿಗೂ ಚಿಕಿತ್ಸೆ ಪಡೆಯಕ್ಕೆ ಉಪಯೋಗ ಆಗುತ್ತೆ. ಭಾರತ ಹಾಗೂ ಅಮೆರಿಕ ಎರಡು ರಾಷ್ಟ್ರಗಳು ಪ್ರಪಂಚದ ದೊಡ್ಡ ರಾಷ್ಟ್ರಗಳಲ್ಲಿ ಎರಡು. ಭಾರತದ ಆರೋಗ್ಯ ವ್ಯವಸ್ಥೆ ಅಮೆರಿಕಗಿಂತಲೂ ವೈಫಲ್ಯ ಇರೋದ್ರಿಂದ WHOದಲ್ಲಿ ಅಮೆರಿಕ 37ನೇ ಸ್ಥಾನ ಹಾಗೂ ಭಾರತ 112ನೇ ಸ್ಥಾನದಲ್ಲಿದೆ. ಭಾರತ ಈ ಸ್ಥಾನದಲ್ಲಿ ಮುಂದೆ ಬರಬೇಕು ಅಂದ್ರೆ ಆರೋಗ್ಯ ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕು. ಭಾರತದಲ್ಲಿ ಎಷ್ಟೇ ಯೋಜನೆಗಳು ಜಾರಿಗೆ ತಂದ್ರೂ ವೈಫಲ್ಯಗಳ ಸಂಖ್ಯೆ ಅಂತೂ ಕಡಿಮೆ ಆಗ್ತಿಲ್ಲ. ಕಡಿಮೆ ಆಗ್ಬೇಕು ಅಂದ್ರೆ, ಜನಗಳ ಪ್ರಾಣ ಉಳಿಬೇಕು ಅಂದ್ರೆ, ಭಾರತ ವೈಫಲ್ಯಗಳ ಕಡೆ ಗಮನ ಕೊಟ್ಟು ಸರಿ ಮಾಡ್ಕೋಬೇಕು. ಧನ್ಯವಾದಗಳು. ಭಾರತ 112ನೇ ಸ್ಥಾನದಲ್ಲಿದೆ, 112ನೇ ಸ್ಥಾನದಲ್ಲಿದೆ ಅಂತ ಹೇಳೋದಕ್ಕಿಂತ ನಾವು ಯುವಕರಾಗಿ ಭಾರತವನ್ನ ಮೊದಲನೇ ಸ್ಥಾನಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ನಿಟ್ಟಿನ ಪ್ರಯತ್ನವೇ ಆತ್ಮ ನಿರ್ಭರ ಭಾರತ. ಒಂದು ಬಾಣ ಪಕ್ಷಿಗೆ ತಾಕಿದರೆ ರಾಮಾಯಣ ಕಾವ್ಯ ಹರಿಯುವುದು, ಒಂದು ಹೆಣ್ಣು ನೊಂದು ಕೂಗಿದರೆ ಕಥನ ಕೇಳುವುದು. ಉತ್ಸವಕ್ಕೆ ಬಂಗಾರದ ಮಳೆಗರೆದರೋ ವಜ್ರವೈಡೂರ್ಯ ನಡು ಬೀದಿಲಿ ಚೆಲ್ಲಾಡಿದರು. ಗೆದ್ದವನಿಲ್ಲಿ ಸೋತವನ ಸನ್ಮಾನಿಸಿದ ಗೊಮ್ಮಟನಾಗಿ ತ್ಯಾಗದಲ್ಲಿ ರಾರಾಜಿಸಿದ. ರಾಗ ಇಲ್ಲಿ ಬಾಳಿನ ಚಿಂತೆ ಸಂತರದು, ಇಲ್ಲಿ ನಾಳಿನ ಚಿಂತೆ ದೇವರದು. ತುಂಡು ಬಟ್ಟೆಯ ತಾತನ ಉಪವಾಸ, ಘನ ಗುಲಾಮಗಿರಿಯ ಕಳೆಯುವುದು. ಪಕ್ಷಿಗೆ ತಾಕಿದರೆ ರಾಮಾಯಣ ಕಾವ್ಯ ಹರಿಯುವುದು. ಒಂದು ಹೆಣ್ಣು ನೊಂದು ಕೂಗಿದರೆ ಮಹಾಭಾರತ ಕಥನ ಕೇಳುವುದು. ಭಾರತದಲ್ಲಿ ಉತ್ಪಾದನೆಗೆ ಮೇಕ್ ಇನ್ ಇಂಡಿಯಾ ಉಪಕ್ರಮವು ಸಾಗರೋತ್ತರ ಕಂಪನಿಗಳನ್ನು ಆಹ್ವಾನಿಸುತ್ತಿದೆ. ಇದು ಜಾಗತಿಕ ಉನ್ನತ ತಂತ್ರಜ್ಞಾನ ಉತ್ಪಾದನಾ ಕೇಂದ್ರವಾಗಿ ವಿಕಸನಗೊಳ್ಳುವ ಗುರಿಯನ್ನು ಹೊಂದಿದೆ ಮತ್ತು ನಂತರ ಉನ್ನತ ತಂತ್ರಜ್ಞಾನ ಸ್ವಾವಲಂಬನೆಯ ಚಾಲನೆ ಮತ್ತು ಅಂತಿಮವಾಗಿ 2050 ಹೊತ್ತಿಗೆ ಜ್ಞಾನದ ಸೂಪರ್ ಪವರ್ ಆಗಿ ಹೊರಹೊಮ್ಮುವ ಗುರಿಯಲ್ಲಿದೆ. ಪ್ರತಿ ಪೀಳಿಗೆಯು ಪ್ರಮುಖ ಪ್ರತಿಕೂಲಗಳನ್ನು ಅನುಭವಿಸುತ್ತದೆ ಮತ್ತು ಘಟನೆಗಳು ವಿನಾಶಕ್ಕೆ ಕಾರಣವಾಗಿದ್ದರೂ ಕಷ್ಟಪಟ್ಟು ದುಡಿಯುವ ರಾಷ್ಟ್ರಗಳಂತೂ ಅವುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸುತ್ತದೆ. ಕೋವಿಡ್ ನಂತರದ ಆತ್ಮನಿರ್ಭರ್ ಅಥವಾ ಸ್ವಾವಲಂಬಿ ಭಾರತದಲ್ಲಿ ತಂತ್ರಜ್ಞಾನವು ಹೊಸ ಧರ್ಮವಾಗಿರಬೇಕು. ನೀವೇನ್ ಹೇಳ್ತೀರಾ ಅರುಣ? ಎಣಿಕೆ ಮಾಡುವುದು ಹೇಗೆಂದು ನಮಗೆ ಕಲಿಸಿದ ಭಾರತೀಯರಿಗೆ ನಾವು ಬಹಳಷ್ಟು ಋಣಿಯಾಗಿದ್ದೇವೆ. ಅದೂ ಇಲ್ಲದೆ ಯಾವುದೇ ಉಪಯುಕ್ತ ವೈಜ್ಞಾನಿಕ ಆವಿಷ್ಕಾರವನ್ನು ಮಾಡಲಾಗುವುದಿಲ್ಲ, ಹೀಗೆಂದು ಹೇಳಿದವರು ಆಲ್ಬರ್ಟ್ ಐನ್ಸ್ಟೈನ್. ನಮ್ಮ ಪ್ರಮುಖ ಶಕ್ತಿ ಯಾವುದು ಅಂತೀರಾ? ಅದೇ ಜ್ಞಾನ ಮತ್ತು ಬುದ್ಧಿವಂತಿಕೆ. ಆರ್ಯಭಟರ ಕಾಲದಿಂದಲೂ ನಾವು ಸಂಖ್ಯೆಗಳೊಂದಿಗೆ ಉತ್ತಮವಾಗಿದ್ದೇವೆ. ಸಂಖ್ಯೆ ಎಂಬುದೇ ತಾಂತ್ರಿಕ ಪ್ರಗತಿಗೆ ಹಾಗೂ ಕೃತಕ ಬುದ್ಧಿಮತ್ತೆ ಎಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ಅನೇಕ ತಂತ್ರಜ್ಞಾನಕ್ಕೆ ಅಗತ್ಯವಾದ ಮೂಲಭೂತ ಘಟಕಾಂಶವಾಗಿದೆ. ನಾನು ನಮ್ಮ ಭಾರತ ಸ್ವಾವಲಂಬಿಯಾಗುವುದನ್ನು ದೃಢವಾಗಿ ನಂಬುತ್ತೇನೆ. ಮೈಸೂರಿನ ರಾಕೆಟ್ಗಳು ಎಂದರೆ ವಿಶ್ವದ ಮೊದಲ ಕಬ್ಬಿಣ ಹೊದಿಕೆಯ ರಾಕೆಟ್. ಇದು ಟಿಪ್ಪು ತನ್ನ ಯುದ್ಧದಲ್ಲಿ ಆಗಿನ ಕಾಲದಲ್ಲೇ ಬಳಸಿದ್ದನು. ಈ ಶಸ್ತ್ರಚಿಕಿತ್ಸೆಯ ಜನಕ ನಮ್ಮ ಸುಶ್ರುತ. ಜಗತ್ತಿಗೆ ಪ್ಲಾಸ್ಟಿಕ್ ಸರ್ಜರಿಯ ತಂತ್ರಜ್ಞಾನ ಕಲಿಸಿದ್ದು ಭಾರತವೇ. ಇಂತಹ ಭಾರತದ ಬಗ್ಗೆ ನನಗಂತೂ ಹೆಮ್ಮೆ ಇದೆ. ಭಾರತದ ದೊಡ್ಡ ಪ್ರಯೋಜನವೆಂದರೆ ಯುವ ಪ್ರತಿಭೆ. ಆದರೆ ಸಮ್ ಆಫ್ ಅವರ್ ಬೆಸ್ಟ್ ಗೋ ಟು ದ ವೆಸ್ಟ್. ನಮ್ಮಲ್ಲಿ ಪ್ರಪಂಚದ ಸತ್ಯಂ, ಶಿವಂ, ಸುಂದರಂಗಳಿದ್ದಾರೆ. ಅಂದ್ರೆ ಯಾರ್ ಗೊತ್ತಾ? ಸತ್ಯನಾಡೇಲ, ಶಿವಣ್ಣಡಾರ್ ಹಾಗೂ ಸುಂದರ್ ಪಿಚಾಯ್. ಇಂತಹ ಹಲವಾರು ಪ್ರತಿಭೆಗಳ ಮೂಲ ಭಾರತವೇ. ಈ ಪಟ್ಟಿಗೆ ಹೊಸ ಸೇರ್ಪಡೆ ಪರಾಗ್ ಅಗರ್ವಾಲ್, ಲೀನಾ ನೇರ್. ಇದು ತಂತ್ರಜ್ಞಾನದ ಶತಮಾನ ಮತ್ತು ಭಾರತದ ಪ್ರಮುಖ ಸಾಮರ್ಥ್ಯವೆಂದರೆ ಜ್ಞಾನ ಮತ್ತು ಕೃಷಿ. ಆದ್ದರಿಂದ ಡೇಟಾವು ಹೊಸ ತೈಲವಾಗಿದ್ದರೆ ಭಾರತದ ಹೊಸ ಧರ್ಮವು ತಂತ್ರಜ್ಞಾನವಾಗಿರಬೇಕು. ಆತ್ಮನಿರ್ಭರ ಭಾರತಕ್ಕೆ ಮತ್ತೊಂದು ಉಜ್ವಲ ಉದಾಹರಣೆ ಎಂದರೆ ಬೆಂಗಳೂರು ಮೂಲದ ಸ್ಟಾರ್ಟ್ಅಪ್ ಬೆಲ್ಟ್ರಿಕ್ಸ್ ಏರೋಸ್ಪೇಸ್. ಕಂಪನಿಯು ಹೊಸ ಪ್ರಪಲ್ಷನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಭಾರತದಲ್ಲಿ ಟಾಪ್ಸ್ ಸ್ಟಾರ್ಟ್ಅಪ್ ಸೆಕ್ಟರ್ಗಳ ಬೆಳವಣಿಗೆ ಹೀಗಿದೆ. ಸಾಮಾಜಿಕ ವೇದಿಕೆಗಳು ಎಂದರೆ ಸೋಷಿಯಲ್ ಮೀಡಿಯಾ. 718 ಕಂಪನಿಗಳು ಇದ್ದವು. 2021 32 ಕಂಪನಿಗಳು ಅಧಿಕವಾಗಿ ಸೇರ್ಪಡೆಗೊಂಡಿದೆ. ಇದರ ಮೌಲ್ಯ ಎಷ್ಟು ಅಂತ ತಿಳ್ಕೊಂತೀರಾ? ಡಾಲರ್ಸ್ 1.4 billion ಮೌಲ್ಯವಿದೆ. ಫುಡ್ಟೆಕ್ ಅದರದೇಶ ಕಂಪನಿ ಅಂದ್ರೆ 2194 ಕಂಪನಿಗಳು. 2021 25 ಕಂಪನಿಗಳು ಬಂದಿದೆ. ಇದಕ್ಕೆ ಉದಾಹರಣೆ ಎಂದರೆ ಸ್ವಿಗ್ಗಿ, ಜೊಮ್ಯಾಟೊ. ಎಡ್ಟೆಕ್ ಅಂದರೆ ವಿದ್ಯಾಭ್ಯಾಸ. 5179 ಕಂಪನಿಗಳು ಇದ್ದವು. 192 ಕಂಪನಿಗಳು ಹೊಸದಾಗಿ ಸೇರ್ಪಡೆಗೊಂಡಿದೆ. ಇದರ ಮೌಲ್ಯ $1.1 billion. ಪಾವತಿಗಳು ಎಂದರೆ ಪೇಮೆಂಟ್ಸ್ 1283. 30 ಕಂಪನಿಗಳು 2021 ಈ ಪಟ್ಟಿಗೆ ಸೇರ್ಪಡೆಯಾಗಿದೆ. ಆಲ್ಟರ್ನೇಟಿವ್ ಲೆಂಡಿಂಗ್ ಪರ್ಯಾಯ ಸಾಲ ನೀಡಿಕೆ 99 ಕಂಪನಿಗಳು 2020 ಇತ್ತು. ಅದಕ್ಕೆ 76 ಕಂಪನಿಗಳು 2021 ಸೇರಲ್ಪಟ್ಟಿದೆ. ಇದರ ಮೌಲ್ಯ $1 billion. ಶೇರ್ ಚಾಟ್, ಕೂ, ಸಿಂಗಾರಿ, ಜೋಶ್, ಮೋಜ್ ಇಂತಹ ಹಲವಾರು ಸೋಷಿಯಲ್ ಮೀಡಿಯಾ ಆಪ್ಗಳು ಫಾರಿನ್ ಕಂಟ್ರೀಸ್ ಆಪ್ಗಳ ಜೊತೆಗೆ ಸ್ಪರ್ಧೆ ನೀಡುತ್ತಿದೆ. ವಿಶ್ವದಲ್ಲಿ ತಂತ್ರಜ್ಞಾನ ವಹಿವಾಟಿಗಳಿಗೆ ಅತ್ಯಂತ ಆಕರ್ಷಕ ಹೂಡಿಕೆ ತಾಣಗಳಲ್ಲಿ ಭಾರತ ಸ್ಥಾನ ಪಡೆದಿದೆ. ಅದು 3ನೇ ಸ್ಥಾನ. ಆಧುನಿಕ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಬಲವಾದ ಗಮನವನ್ನು ಹೊಂದಿದೆ. ಇದು ಆರ್ಥಿಕ ಬೆಳವಣಿಗೆ ಪ್ರಮುಖ ಅಂಶವಾಗಿದೆ ಎಂದು ಅರಿತುಕೊಂಡಿದೆ. ವೈಜ್ಞಾನಿಕ ಸಂಶೋಧನೆಯ ಕ್ಷೇತ್ರದಲ್ಲಿ ಭಾರತವು ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. 2021 ಜಾಗತಿಕ ಆವಿಷ್ಕಾರ ಸೂಚ್ಯಾಂಕದಲ್ಲಿ ಭಾರತವು 46ನೇ ಸ್ಥಾನದಲ್ಲಿದೆ. ಇದು 2020 48ನೇ ಸ್ಥಾನದಿಂದ ಸುಧಾರಣೆಯಾಗಿದೆ. ದಕ್ಷಿಣ ಏಷ್ಯಾದಲ್ಲಿ ಸೂಚ್ಯಾಂಕದಲ್ಲಿ ಪ್ರತಿನಿಧಿಸುವ ಏಕೈಕ ದೇಶ ನಮ್ಮ ಭಾರತ. ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಬಿಡುಗಡೆ ಮಾಡಿದ ಜಾಗತಿಕ ಸೈಬರ್ ಸೆಕ್ಯೂರಿಟಿ ಇಂಡೆಕ್ಸ್ 2020 ಭಾರತವು 10ನೇ ಸ್ಥಾನದಲ್ಲಿದೆ. ಇವೆಲ್ಲ ಭಾರತ ಪ್ರಗತಿ ಪಥದಲ್ಲಿರುವ ಉದಾಹರಣೆಗಳು. ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಕೈಗೆಟಕುವ ಬ್ರಾಡ್ಬ್ಯಾಂಡ್ ಮತ್ತು ಮೊಬೈಲ್ ಸಂವಹನವನ್ನು ಸಕ್ರಿಯಗೊಳಿಸುವ ಗುರಿಯನ್ನು ಹೊಂದಿರುವ ಪಿಎಲ್ಐ ಯೋಜನೆಯ ಒಂದು ಭಾಗವನ್ನು ಪ್ರಾರಂಭಿಸಲಾಗುವುದು. ಇದೆಲ್ಲ ಗ್ರಾಮೀಣಸ್ಥರಿಗೂ ಸಹಾಯಕವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆಪ್ಟಿಕಲ್ ಫೈಬರ್ನ ಲೇಯಿಂಗ್ 2025 ವೇಳೆಗೆ ಪೂರ್ಣಗೊಳ್ಳಲಿದೆ. ಇ ಪಾಸ್ಪೋರ್ಟ್, ಡಿಜಿಟಲ್ ವಿಶ್ವವಿದ್ಯಾಲಯಗಳು, ಒಂದು ತರಗತಿ ಒಂದು ಚಾನೆಲ್, ರೈತರಿಗೆ ಸಹಾಯ ಮಾಡಲು ಕಿಸಾನ್ ಡ್ರೋನ್ಗಳು, ಡಿಜಿಟಲ್ ರೂಪಾಯಿಯನ್ನು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಆಧರಿಸಿ ಆರ್ಬಿಐ ಬಿಡುಗಡೆ ಮಾಡುತ್ತದೆ. 75 ಜಿಲ್ಲೆಗಳಲ್ಲಿ 75 ಡಿಜಿಟಲ್ ಬ್ಯಾಂಕ್ ಘಟಕಗಳನ್ನು ಸ್ಥಾಪಿಸಲಾಗುವುದು. ನ್ಯಾನೋ ತಂತ್ರಜ್ಞಾನವು ಭಾರತದ ಔಷಧೀಯ ಉದ್ಯಮವನ್ನು ಪರಿವರ್ತಿಸುವ ನಿರೀಕ್ಷೆ ಇದೆ. ತಂತ್ರಜ್ಞಾನ ಚಾಲಿತ ಹಸಿರು ಕ್ರಾಂತಿಗಾಗಿ ಸರ್ಕಾರವು ಹೆಚ್ಚು ಹೂಡಿಕೆ ಮಾಡುವುದರೊಂದಿಗೆ ಕೃಷಿ ಕ್ಷೇತ್ರವು ಪ್ರಮುಖ ಪುನಶ್ಚೇತನ ಒಳಗಾಗುವ ಸಾಧ್ಯತೆ ಇದೆ. ಐಟಿ ಉದ್ಯಮದ ದೇಶೀಯ ಆದಾಯವು $45 billion ಎಂದು ಅಂದಾಜಿಸಲಾಗಿದೆ ಮತ್ತು ರಫ್ತು ಆದಾಯವು ಫೈನಾನ್ಷಿಯಲ್ ಇಯರ್ 2021 US 150 ಶತಕೋಟಿ ಎಂದು ಅಂದಾಜಿಸಲಾಗಿದೆ. ಐಟಿ ಮತ್ತು ಬಿಪಿಎಂ ವಲಯವು ಮಾರ್ಚ್ 2020 ಹೊತ್ತಿಗೆ ಒಟ್ಟಾರೆ 4.5 ಮಿಲಿಯನ್ ಜನರನ್ನು ನೇಮಿಸಿಕೊಂಡಿದೆ. ಭಾರತೀಯ ಐಟಿ ಮತ್ತು ಬಿಪಿಎಂ ಉದ್ಯಮವು ಅತ್ಯಧಿಕ ಉದ್ಯೋಗಿಗಳ ಅಟ್ರಿಷನ್ ದರವನ್ನು ಹೊಂದಿದೆ. ಸಿಎಸ್ಇ ಗ್ರಾಮೀಣ ಇಸ್ಟೋರ್ ಅಪ್ಲಿಕೇಶನ್ ಭಾರತದಾದ್ಯಂತ 10,000ಕ್ಕೂ ಹೆಚ್ಚು ಪಿನ್ಕೋಡ್ಗಳಲ್ಲಿ ಲಭ್ಯವಿದೆ. ಭಾರತದ ಸ್ವಂತ ಆಪ್ ಸ್ಟೋರ್ ಮೇಡ್ ಇನ್ ಇಂಡಿಯಾ ಟಿ ಮೊಬೈಲ್ ಸೇವಾ ಆಪ್ ಸ್ಟೋರ್ ಅಲ್ಲಿ ಭಾರತೀಯ ಮೊಬೈಲ್ ಅಪ್ಲಿಕೇಶನ್ ಡೆವಲಪರ್ಗಳು ತಮ್ಮ ಅಪ್ಲಿಕೇಶನ್ ಉಚಿತವಾಗಿ ಹೋಸ್ಟ್ ಮಾಡಬಹುದು. ಆಂಗ್ಲ ಭಾಷೆಯ ವಿಷಯವನ್ನು 11 ವಿವಿಧ ಭಾರತೀಯ ಭಾಷೆಗಳಿಗೆ ಭಾಷಾಂತರಿಸುವ ವಿಶಿಷ್ಟ ಸಾಧನ AICTE ಟ್ರಾನ್ಸ್ಲೇಷನ್ ಆಟೋಮೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್. ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿನ ಪ್ರಮುಖ ಸಂಸ್ಥೆಗಳ ಅಗತ್ಯವನ್ನು ಪೂರೈಸುವ ಭಾರತವನ್ನು ಐಟಿ ಹೊರಗುತ್ತಿಗೆ ಕೇಂದ್ರ ಎಂದು ಸರಿಯಾಗಿ ಕರೆಯಲಾಗುತ್ತದೆ. ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವು ಸ್ವಯಂಚಾಲಿತವಾಗಿರುವುದಕ್ಕೆ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಟಾಯ್ಕಥಾನ್ 2021 ಭಾರತೀಯ ನಾಗರಿಕತೆ ಇತಿಹಾಸ ಸಂಸ್ಕೃತಿ ಪುರಾಣ ಮತ್ತು ನೈತಿಕತೆಯ ಆಧಾರದ ಮೇಲೆ ಕಾದಂಬರಿ ಆಟಿಕೆ ಮತ್ತು ಆಟಗಳನ್ನು ಪರಿಕಲ್ಪನೆ ಮಾಡಲು ಭಾರತದ ನವೀನ ಮನಸ್ಸುಗಳಿಗೆ ಸವಾಲು ಹಾಕಲು ಕಲ್ಪಿಸಲಾಗಿದೆ. ನಮ್ಮಲ್ಲಿರುವ ಯುವ ಪ್ರತಿಭಾವಂತರು ಭಾರತದ ಆಟಿಕೆಗಳ ಮಾರುಕಟ್ಟೆಯನ್ನು ವೃದ್ಧಿಸಲು ಟಾಯ್ಕಥಾನ್ 2021 ಕೈಗೊಳ್ಳಲಾಯಿತು. ಆನ್ಲೈನ್ ಚಿಲ್ಲರೆ ವ್ಯಾಪಾರ, ಕ್ಲೌಡ್ ಕಂಪ್ಯೂಟಿಂಗ್, ಇ-ಕಾಮರ್ಸ್ನಿಂದ ಪ್ರಾರಂಭವಾಗುವ ಭಾರತೀಯ ಟೆಕ್ ಉದ್ಯಮದ ಬೆಳವಣಿಗೆ ಉದ್ಯಮವು ಎಲ್ಲಾ ಕ್ಷೇತ್ರಗಳಲ್ಲಿ ತ್ವರಿತ ಬೆಳವಣಿಗೆಯನ್ನು ತೋರಿಸಿದೆ. ಕ್ಲೌಡ್ ತಂತ್ರಜ್ಞಾನವಾಗಿರಬಹುದು, 5G ಹೊಸ ಬೆಳವಣಿಗೆಗಳಾಗಿರಬಹುದು, ಸಂಯೋಜಿಸಲು ಮತ್ತು ಹೊಂದಿಕೊಳ್ಳುವಂತಹ ವಿಕಸನಗೊಳ್ಳುವುದನ್ನು ಮುಂದುವರಿಸುತ್ತದೆ. ಹವಾಮಾನ ಬಿಕ್ಕಟ್ಟನ್ನು ಪರಿಹರಿಸಲು ಉದ್ಯಮಗಳು ಅದನ್ನು ತಮ್ಮ ವ್ಯವಹಾರದಲ್ಲಿ ಎಂಬೆಡ್ ಮಾಡುವುದನ್ನು ಮುಂದುವರಿಸುವುದರಿಂದ ಸುಸ್ಥಿರತೆ ಇತರ ಪ್ರಮುಖ ಪ್ರವೃತ್ತಿಯಾಗಿದೆ. ಕೊನೆಯದಾಗಿ ನಾನು ಹೇಳುವುದೇನೆಂದರೆ ನಮ್ಮ ಭಾರತ ಸ್ವಾವಲಂಬಿಯಾಗುವ ದಿನಗಳು ಹತ್ತಿರ ಬರುತ್ತಿದೆ. 2000 ವರ್ಷಗಳ ಹಿಂದಿನಿಂದಲೇ ಮೇಡ್ ಇನ್ ಇಂಡಿಯಾದಂತಹ ಐಡಿಯಾಗಳು ಜಗತ್ತಿನ ಉದ್ದಗಲಕ್ಕೂ ತಿರುಗುತ್ತಿದ್ವು. ಆಧುನಿಕ ಜಗತ್ತಿಗೆ ಭಾರತ ನೀಡಿರುವ ಕೊಡುಗೆ ಒಂದೆರಡಲ್ಲ. ಈಗ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿರುವ ಅಡಚಣೆಗಳ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ಮಮತಾ. ಆತ್ಮ ನಿರ್ಭರ್ ಭಾರತ ಅಂದರೆ ಸ್ವಾವಲಂಬಿ ಭಾರತ. ಈ ಯೋಜನೆ ಜಾರಿಗೆ ಬಂದಿದ್ದು 12ನೇ ಮೇ 2020. ಒಟ್ಟಾರೆ 20 ಲಕ್ಷ ಕೋಟಿ ಅಂದರೆ ಭಾರತದ GDPಯಲ್ಲಿ 10% ಹಣವನ್ನು ಈ ಯೋಜನೆಗೆ ಜಾರಿ ಮಾಡಲಾಗಿತ್ತು. ಸ್ವಾವಲಂಬಿ ಭಾರತ ಅಂದರೆ ದೇಶದ ಬಡ ಜನತೆ ಹಾಗೂ ವ್ಯಾಪಾರಿಗಳು ಯಾರನ್ನೂ ಅಥವಾ ಯಾವ ದೇಶವನ್ನು ಅವಲಂಬಿಸದೆ ಸ್ವಂತಿಕೆ ರೂಪಿಸಿ ಗುಣಮಟ್ಟ ಕಾಯ್ದುಕೊಂಡು ಲಾಭ ಪಡೆದು ತನ್ನದೇ ಛಾಪು ಮೂಡಿಸಬೇಕು ಎಂಬುದೇ ಮೂಲ ಉದ್ದೇಶ. ಮಾಹಿತಿ ತಂತ್ರಜ್ಞಾನದ ಬಳಕೆ ಬೇರೆ ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ. ಉದಾಹರಣೆಗೆ ಆರೋಗ್ಯ, ಶಿಕ್ಷಣ, ಪ್ರವಾಸ, ಹೀಗೆ ಹಲವಾರು ಕ್ಷೇತ್ರಗಳು. ನಮ್ಮ ದೇಶ 7ನೇ ದೊಡ್ಡ ರಾಷ್ಟ್ರ, ಜನಸಂಖ್ಯೆಯಲ್ಲಿ 2ನೇ ಸ್ಥಾನ, ಹೆಚ್ಚಿನ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನು ವಿಶ್ವಕ್ಕೆ ಕೊಡುಗೆ ನೀಡುವುದು ಭಾರತ. ಹೀಗಿದ್ದೂ ಕೂಡ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗ ಬಂದೊದಗಿದ್ದ ಕಾಲದಲ್ಲಿ ಸುಮಾರು 20,000 ಸಾಫ್ಟ್ವೇರ್ ಇಂಜಿನಿಯರ್ಸ್ ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 550 ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮುಚ್ಚಲಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ತಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವುದಕ್ಕೆ ಬಹಳಷ್ಟು ಕಾರಣ ಇದೆ. ಆದರೆ ಪ್ರಮುಖ ಕಾರಣವೆಂದರೆ ಟೆಕ್ನಿಕಲ್ ಡೆಪ್ಟ್. ಸಾಫ್ಟ್ವೇರ್ ಇಂಜಿನಿಯರ್ಸ್ ತಮ್ಮ ಕೆಲಸವನ್ನು ವಾಸ್ತವವಾಗಿ ಪ್ರಾರಂಭ ಮಾಡುವ ಮುನ್ನ ಬ್ಲೂ ಪ್ರಿಂಟ್ ಅನ್ನು ತಯಾರಿಸಬೇಕು. ಇದಕ್ಕಾಗಿ ವೆಬ್ ಡಿಸೈನ್ಗಳನ್ನು ಬಳಸುತ್ತಾರೆ. ಅವರದೇ ಸ್ವಂತಿಕೆಯಿಂದ ವೆಬ್ ಡಿಸೈನ್ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ಆದರೆ ಅವರು ಬೇರೆಯವರ ವೆಬ್ ಡಿಸೈನ್ ಅನ್ನು ಬಳಕೆ ಮಾಡಿದಾಗ ಅವರಿಗೆ ಹಣ ನೀಡಬೇಕಾಗುತ್ತದೆ. ಇದೇ ಮೂಲ ಕಾರಣ ತಾಂತ್ರಿಕ ಸಾಲಕ್ಕೆ. ಹೀಗಾಗಿ ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗಳು ತಾಂತ್ರಿಕ ಸಾಲವನ್ನು ಹೆಚ್ಚಾಗಿ ಉಳಿಸಿಕೊಂಡಿರುತ್ತಾರೆ ಅವರನ್ನು ಕೆಲಸದಿಂದ ತೆಗೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿವಂತಿಕೆಯ ಮೂಲಕ ವೆಬ್ ಡಿಸೈನ್, ಗ್ರಾಫಿಕಲ್ ಡಿಸೈನ್ ಮಾಡಿಕೊಡಲಾಗುತ್ತದೆ. ಇದರ ನಕಾರಾತ್ಮಕ ವಿಷಯ ಏನೆಂದರೆ ಮನುಷ್ಯನ ಕೆಲಸವನ್ನು ಇದು ಕಸಿದುಕೊಳ್ಳುತ್ತದೆ. ಇದರ ನೇರ ಪರಿಣಾಮ ನಿರುದ್ಯೋಗ ಹೆಚ್ಚಾಗುತ್ತದೆ. GII 2021 ಪ್ರಕಾರ ಅಂದರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ನಮ್ಮ ಭಾರತ ತಂತ್ರಜ್ಞಾನದಲ್ಲಿ 46ನೇ ಸ್ಥಾನದಲ್ಲಿದೆ. ವಿಶ್ವದಾದ್ಯಂತ ಹೆಚ್ಚಾಗಿ ಬಳಸುವ ಆಪ್ಗಳು ನಮ್ಮ ದೇಶದ ಸ್ವಂತಿಕೆಯದಲ್ಲ, ಮನೋರಂಜನೆಗೆ ಪ್ರೇರಕವಾಗಿ